ಆಕಾಶವಾಣಿ ಮಡಿಕೇರಿ. ಸೇವಾ ಮಾಹಿತಿ: ತಾವಳಗೇರಿ ಕುಂದೂರು ಕಾರಳನ ಇಕ್ಕ ಬೆಂಗಳೂರು ಲವಾಸೈಂಜ ಚಟ್ಟಂಗಡ ಪೌತಿ ಬೊಳ್ಳೆಪಂಡ ಮೋವು ಶಂಭು ಚಿನ್ನಪ್ಪವು ಇಂದು ಮರಣಪಟ್ಟಿತು. 71 ಬೈತ್ರ ಚಟ್ಟಂಗಡ ಶಂಭು ಚಿನ್ನಪ್ಪಯಿಂದ ಆಕಿರಿ ಕಾರ್ಯ ನಾಳೆ ಬೆಂಗಳೂರು ನಡಪ. ಗರ್ವಾಲೆ ಗ್ರಾಮತ್ರ ಆರುಡ ಪೌತಿ ಬಿದ್ದಪ್ಪ ಎಂಡ ಪೊಣ್ಣು ಮುತ್ತವ್ವ ಇಂದು ಮರಣಪಟ್ಟಿತು. 92 ಬೈತ್ರ ಆರುಡ ಮುತ್ತವ್ವ ತಾಮನೆ ಶಾಂತಿ ಎಂಡ ಆಕಿರಿ ಕಾರ್ಯ ನಾಳೆ ಮಜನ ದಂಡು ಗಂಟೆಕ್. ಅತ್ತೂರು ಗ್ರಾಮದ ಕರ್ತೋಜಿರ ಇಂದಿರ ಲೀಲಾ ಇಂದು ನಿಧನರಾದರು. 72 ವರ್ಷ ಪ್ರಾಯದ ಕರ್ತೋಜಿರ ಇಂದಿರ ಲೀಲಾ ತವರು ಮನೆ ಮಾಗಲು ಮನೆ ಅಂತಿಮ ಕಾರ್ಯ ನಾಳೆ ಮೃತರ ಸ್ವಗೃಹದಲ್ಲಿ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನಲ್ಲೋ ಚಟ್ಟಣ ದಿವ್ಯಾ ಪ್ರದೀಪ್. ಕುಶಾಲನಗರ ತಿಂಜ ಸಂಪಾಜ ಕೆತ್ತನೆ 4 ಲೈನ್ ರೋಡ್ ನಿರ್ಮಾಣ ಆಪಲೆ ಎಂದು ಸಂಸದಗಳನ್ನ ಪ್ರತಾಪ್ ಸಿಂಹ ಅಯ್ಯಂಗ ಅಣ್ಣುಚಿ. ಮಡಿಕೇರಿರ ಸುದರ್ಶನ ಬಿಂದು ಬಿಡಾರತ್ ಸುದ್ದಿಗೋಷ್ಠಿಯಲ್ಲಿ ತಕ್ಪರಂದ ಅಯ್ಯಂಗ ಕುಶಾಲನಗರ ತಿಂಜ ಸಂಪಾಜ ಕೆತ್ತನೆ ಇಕ್ಕೋ ಉಳ್ಳ ರೋಡ್ ಚೆನ್ನಾಗಲಾಪ ಅನ್ನನೆ ಸುಂಟಿಕೊಪ್ಪತ್ ಬೈಪಾಸ್ ರೋಡ್ ಆಪ ಶಾಸಕಗಳನ್ನ ಕೆಜಿ ಬೋಪಯ್ಯ ಅಯ್ಯಂಗ ಕೊಡವ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಎಲ್ಲಾ ತರತ್ರ ಪ್ರಯತ್ನ ಮಾಡಿತ್. ಈ ನಿಟ್ಟಲು ಕೊಡವ ಜನಾಂಗದ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ಬಜೆಟ್ ಮುಖ್ಯಮಂತ್ರಿ ಘೋಷಣೆ ಮಾಡಿದಲ್ಲತೆ. ಕಾಡಾನೆರ ಉಪದ್ರತ್ನ ಪುಡುತಕೊಂಡ ಬಪ್ಪಕ್ಕೆ ಕೊಡಗು ಹಾಸನ ಚಿಕ್ಕಮಗಳೂರು ಜಿಲ್ಲೆಗೆ ಒಟ್ಟು 100 ಕೋಟಿ ರೂಪಾಯಿಯನ್ನು ಬಜೆಟ್ ಘೋಷಣೆ ಮಾಡಿತ್ತಿಂದಣಚಿ. ಕರ್ನಾಟಕ ಸರ್ಕಾರ ಪಿಣ್ಯ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳತ್ರ ಆದನೆಲ್ಲೂ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕರ ಅಧ್ಯಕ್ಷಗಳಾಯಿತುಳ್ಳ ಕೊಡಂದೆರ ಬಾಂಡ್ ಗಣಪತಿ ರೈಂಗಕ್ಕೆ ಇಂದು ಬೆಂಗಳೂರು ನಡಪ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರೈಂಗ ಸಹಕಾರ ರತ್ನ ಪ್ರಶಸ್ತಿ ಕೊಡ್ತಿತ್ತು ಗೌರವ ಕಾಟಿತು. ಮಡಿಕೇರಿಯುಳ್ಳ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಪಲ್ಲು ಡಾಕ್ಟರ್ ಸಿಪ್ಪಲ ಎಂದು ಪ್ರಕಟಣೆ ಅರಿಚಿಟ್ಟಿತು. ಗೋಣಿಕೊಪ್ಪ ಕಾಫಿ ಮಂಡಳಿ ಆದನೆಯಲ್ಲಿ ನಾಳೆ ಪಲಕ 10 ಗಂಟೆಗೆ ಬಾಳೆಲೆ ರೈತ ಸಂಪರ್ಕ ಕೇಂದ್ರಕ್ಕೆ ಮಣ್ಣು ಪರೀಕ್ಷೆ ಅಭಿಯಾನತ್ನ ಏರ್ಪಾಡು ಮಾಡಿತು. ಆನಗೊಂಡು ಅಲ್ಲಿತ್ರ ಸುತ್ತಮುತ್ತ ಉಳ್ಳ ಕಾಫಿ ಬಳೆಕಾರ ಮಣ್ಣರ ಮಾದರಿ ಎಡ್ತ ಬಂದಿತ್ತು. ಪರೀಕ್ಷೆ ಮಾಡಿಯವನಿಗೆ ಕಾಫಿ ಮಂಡಳಿ ಕಟ್ಟಿತು. ಮೂರ್ನಾಡರ 1ನೇ ದರ್ಜೆ ಕಾಲೇಜರ ದೈಹಿಕ ನಿರ್ದೇಶಕಗಳಾಯಿತುಳ್ಳ ಕಂಬೀರಂಡ ಬೋಪಣ್ಣ ಅಯ್ಯಂಗ ಮಂಗಳೂರು ವಿಶ್ವವಿದ್ಯಾಲಯದ ಪೊಂಗಡ ಹಾಕಿ ತಂಡತ್ರ ತರಬೇತಿದಾರಂಗಳಾಯಿತು ಆಯ್ಕೆಯಾಯಿತು. ಕರ್ನಾಟಕ ಮಾಸ್ಟರ್ಸ್ ಗೇಮ್ ಅಸೋಸಿಯೇಷನ್ ರಾದನೆಲ್ಲೂ ಉಡುಪಿಯಲ್ಲಿ ನಡೆದ 3ನೇ ಕರ್ನಾಟಕ ರಾಜ್ಯ ಮಾಸ್ಟರ್ಸ್ ಗೇಮ್ಲಿ 55 ಬೈತ್ರ ವಿಭಾಗತ್ರ ಬ್ಯಾಡ್ಮಿಂಟನ್ ಕಳಿಯಲು ಮಡಿಕೇರಿ ರೈಂಗಳನ್ನು ತಾತಪ್ಪಂಡ ಜ್ಯೋತಿ ಸೋಮಯ್ಯ ಅಯ್ಯಂಗ ಪೊನ್ನೂರ ಪದಕ ಪಡೆದಿತ್ತು. ಅಲ್ಲತೆ ಮಿಕ್ಸೆಡ್ ಡಬಲ್ಸ್ಲಿ ಬೊಳ್ಳಿರ ಪದಕ ಪಡೆದಂಡು ಹಿಂಗ ರಾಷ್ಟೀಯ ಕಳಿಕೂಟಕ್ಕೆ ಆಯ್ಕೆಯಾಯಿತು. ಕೊಡಗು ಜಿಲ್ಲೆಯಲ್ಲಿ ಇಕ್ಕಾಕಲೆ 74 ಗ್ರಾಮ ಪಂಚಾಯತ್ಲಿ ಗ್ರಾಮ ವನ್ ಯೋಜನೆ ಶುರು ಮಾಡಿತು. ಉಳಿಂಜ 17 ಗ್ರಾಮ ಪಂಚಾಯತ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ ವನ್ ಶುರು ಮಾಡುವಕ್ಕೆ ಇರಾದೆ ಉಳ್ಳ ಫ್ರಾಂಚೈಸಿಗಳುಂಡ ಅರ್ಜಿ ಹಾಕಿತು. ಇರಾದೆ ಉಳ್ಳ ಹಿಂಗ ಆನ್ಲೈನ್ ಅರ್ಜಿ ಇಡಲೊಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅರಿಚಿಟ್ಟಿತು. ಸೋಮರಪೇಟೆಯಲ್ಲಿ ಕಾಯಂ ಅಗ್ನಿಶಾಮಕ ಠಾಣೆನ 2023 ಸಾಲ ನಿರ್ಮಾಣ ಮಾಡುವಕ್ಕೆ ಕ್ರಮ ಇಡ್ತವ ಅಂದು ರಾಜ್ಯ ಗೃಹ ಸಚಿವ ಅರಗ ಜ್ಞಾನೇಂದ್ರ ವಿಧಾನಸಭೆಯಲ್ಲಿ ಶಾಸಕ ಅಪ್ಪಚ್ಚು ರಂಜನ ರೈಂಗ ಕೇಟ ಪ್ರಶ್ನೆಗೆ ಉತ್ತರ ಕೊಡ್ತದೆ. ರಾಜ್ಯ ರಾಷ್ಟ್ರದ 1000 ಕಣಕರ ಭಾಷೆ ಜನಾಂಗ ಉಂಡು. ಅದಕ್ಕೆ ಅರೆಭಾಷೆ ಒಂದಾಯ್ತುಂಡು. ಅರೆಭಾಷೆ ಸಂಸ್ಕೃತಿ ಪಿಂಜ ಸಂಸ್ಕಾರ ಸಮಾಜತ್ರ ಅಡಿಪಾಯ ಆಯ್ತುಂಡು. ರಾಜ್ಯದ ಕೊಡವ ಅರೆಭಾಷೆ ತುಳು ಕೊಂಕಣಿ ಕೂಡದನಿಕೆ ಓರೋರು ಸಮುದಾಯಕ್ಕೆ ತಾಂಡದೇ ಆನ ಪಾಜೆ ಉಂಡು. ಪಾಜೆ ಇಂಜಲಿ ಮಾತ್ರ ಸಮಾಜ ಉಳಿಯೋಕೆ ಸಾಧ್ಯ ಅಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವಗಳನ್ನು ಪಿಎಲ್ ಧರ್ಮ ಅಣ್ಣುಚಿ. ಚಟ್ಟಳ್ಳಿರ ಮೋದಿ ಭವಂತ ಇಂದು ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿ ರಾದನೆಲ್ಲಿ ಅಕಾಡೆಮಿ ಬಳಿಪಡ್ತನ ಅರೆಭಾಷೆ ಪುಸ್ತಕತ್ರ ಬಿಡುಗಡೆ ಮಾಡಿತು. ತಕ್ಪರ್ಂದತ್ತು ಎಲ್ಲಾ ಭಾಷೆ ಸಂಸ್ಕೃತಿನ ಎಲ್ಲರೂ ಗೌರವ ಕಂಡಕ ಮಾತ್ರ ಪಾಜನ ಉಳಿತೋಕ ಸಾಧ್ಯ. ಆನ ಉಂಡು ಅವ್ಯ ಪಾಜನ ಉಳಿತೋಕ ಪ್ರಯತ್ನ ಪಡೋಣಿ. ಹಾಕಿ ಇಂಡಿಯಾತ್ರ ಆದನಲ್ಲಿ ಪೆರಿಯ ಆಮಕಡರ 12ನೇ ರಾಷ್ಟೀಯ ಚಾಂಪಿಯನ್ಶಿಪ್ ಕಳಿಪಕ್ಕೆ ನಾಳೆ ಬೆಂಗಳೂರು ಫೀಲ್ಡ್ ಮಾರ್ಷಲ್ ಹಾಕಿ ಅರೇನತ್ 9:30 ಕಳಿಕಾರಡ ಆಯ್ಕೆ ಪ್ರಕ್ರಿಯೆ ನಡಪ. ಆಯ್ಕೆ ಆನೆಯಂಗ ಏಪ್ರಿಲ್ 6-17 ಮಧ್ಯಪ್ರದೇಶದ ಭೂಪಾಲ್ ನಡಪ ಕಳಿಕೂಟತ್ ಕೂಡಿಯಾಡುವ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕರ ತೋಟ ಉತ್ಪನ್ನ ಮಾರಾಟ ಸಹಕಾರ ಸಂಘತ್ರ ಆದನಲ್ಲಿ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 35 ಲಕ್ಷ ಖರ್ಚಿಲು ಪುದೇ ಎತ್ತು ಕಟ್ಟಿತ್ತು ದಂಡ ರೂಮ್ನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೈಂಗ ಉದ್ಘಾಟನೆ ಮಾಡಿಸಿ. ಇಲ್ಲಿಗೆ ಪೈಟಿತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಪಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವ್ ಪೇಟೆ ಮಡಿಕೇರಿ. ಕಾಲ್ ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅಕಾಡೆಮಿ ಪ್ರಕಟಿಸಿದ ಅರೆಭಾಷೆ ಪುಸ್ತಕಗಳ ಬಿಡುಗಡೆ ಜಂಬರ ಇಂದು ಚಟ್ಟಳಿನ ಮೋದಿ ಭವನದಲ್ಲಿ ನಡೆದು ಮುಖ್ಯ ನೆಂಟರಾಗಿ ಭಾಗವಹಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲ ಸಚಿವರಾದ ಪಿಎಲ್ ಧರ್ಮಾವು ಮಾತಾಡಿ, ಭಾಷೆ ಇದ್ದರೆ ಮಾತ್ರ ಸಮಾಜ ಉಳಿಯಕ್ಕೆ ಸಾಧ್ಯ. ರಾಜ್ಯ ರಾಷ್ಟದಲ್ಲಿ ಸಾವಿರಾರು ಭಾಷೆಯ ಜನಾಂಗ ಇದ್ದು ಅದರಂಗೆ ಅರೆಭಾಷೆನೂ ಒಂದಾಗಿಟ್ಟು ಈ ಅರೆಭಾಷೆ ಸಂಸ್ಕೃತಿ ಮತ್ತು ಸಂಸ್ಕಾರ ತೆರೆದು ಸಮಾಜದ ಅಡಿಗಲ್ಲು. ಎಲ್ಲ ಭಾಷೆಗಳನ್ನ ಸಂಸ್ಕೃತಿನ ಗೌರವಿಸಿದರೆ ಮಾತ್ರ ಮಾತೃಭಾಷೆ ಉಳಿಯಕ್ಕೆ ಸಾಧ್ಯ. ಭಾಷೆ ತೆರೆದು ಸಮುದಾಯನ ಕಟ್ಟುದು, ಹೃದಯನ ಜೋಡಿಸುದು, ಮನುಷ್ಯತ್ವನ ಕಟ್ಟಿ ಬೆಳೆಸುವ ಆಸ್ತಿಯಾಗುತ್ತ ಹೇಳ್ದು. ಹಂಗೆ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪ್ರಭಾಕರ್ ಶಿಶಿಲಾವು ಮಾತಾಡಿ, ಒಂದು ಭಾಷೆ ಉಳಿಯಕಾರೆ ಆ ಭಾಷೆನ ಪುಸ್ತಕಗ ಪ್ರಮುಖ ಪಾತ್ರ ವಹಿಸಿದೆ. ಭಾಷೆನ ಬಳಸದಿದ್ದರೆ ಭಾಷೆ ಉಳಿಯಕಾದುಲೆ, ಬೆಳವಣಿಗೆ ಸಹ ಆದುಲತ್ತ ಹೇಳ್ದು. ಇದೇ ಸಂದರ್ಭದಲ್ಲಿ ಒಂದೇ ವೇದಿಕೆಯಲ್ಲಿ 7 ಪುಸ್ತಕಗಳನ್ನ ಬಿಡುಗಡೆ ಮಾಡಲಾಯ್ತು. ಹಂಗೆ ಅಕಾಡೆಮಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೇವು ಮಾತಾಡಿ, ಹಳ್ಳಿ ಹಳ್ಳಿಗೂ ಸಾಹಿತ್ಯದ ಬಗ್ಗೆ ಜನರಲ್ಲಿ ಅಭಿರುಚಿ ಹಂಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಈ ಜಂಬರ್ನ ಹಮ್ಮಿಕೊಂಡಿದ್ದು, ಅರೆಭಾಷೆಯಲ್ಲಿ ಬರೆದ ಕೃತಿಗಳಿಗೆ ಸುರುಣ ಆದ್ಯತೆ ನೀಡಲಾದೆತ್ತ ಹೇಳ್ದು. ಕುಶಾಲನಗರದ ಸಂಪಾಜಿವರೆಗೆ 4 ಪಥದ ರಸ್ತೆ ನಿರ್ಮಾಣ ಆದುಲೆ ತಳಿ ಸಂಸದರಾದ ಪ್ರತಾಪ್ ಸಿಂಹವು ಸ್ಪಷ್ಟನೆ ನೀಡಿದ್ದು. ಕುಶಾಲನಗರದ ಸಂಪಾಜಿವರೆಗೆ 18 ಕಡೆ ತಡೆಗೋಡೆ ನಿರ್ಮಾಣ ಆಗುಟ್ಟು 98 ಕೋಟಿ ರೂಪಾಯಿ ವೆಚ್ಚಲಿ ಹೊಸ ಸೇತುವೆ ಹಂಗೆ ಇತರ ಕೆಲಸಗಾಗುಟ್ಟು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಂಡಿಸಿದ ಬಜೆಟ್ ಎಲ್ಲಾ ಜನಸಾಮಾನ್ಯರಿಗೆ ತಲುಪುವಂಗಿದ್ದು, ಕೈಗಾರಿಕೆ ಕೃಷಿ ಹಿಂಗೆ ಎಲ್ಲಾ ದುಃಖ ದುಮಾನಗಳಿಗೆ ಸ್ಪಂದಿಸುವ ಮುಂಗಡ ಪತ್ರ ಆಗುಟ್ಟಲಿ ಪ್ರತಾಪ್ ಸಿಂಹವು ಹೇಳಿದ್ದು. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ 74 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ವನ್ ಯೋಜನೆಗಳನ್ನ ಯಶಸ್ವಿಯಾಗಿ ಶುರು ಮಾಡಲಾಗಿದ್ದು, ಉಳಿದಂಗೆ 17 ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ ವನ್ ಶುರು ಮಾಡಿಕೆ ಆಸಕ್ತರಿಂದ ಅರ್ಜಿನ ಕರೆದಳು. ಆಸಕ್ತಿರೋ ಕರ್ನಾಟಕ ಒನ್ ಗವರ್ಮೆಂಟ್ ಜಾಲತಾಣದ ಮಾಹಿತಿನ ಪಡ್ಕೊಳಕ. ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕ ಮಹಾಸಭೆ 23 ಮಡಿಕೇರಿ ಪೇಟೆನ ಮೈತ್ರಿ ಭವನದಲ್ಲಿ ಅಂದೇ ಹೊತ್ತಾರೆ 10 ನಡೆದಿದೆ. ಮುಖ್ಯ ನೆಂಟರಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪವು ಹಾಜರಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸೋಂಕು ಕಡಿಮೆಯಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾರಾಗೃಹ ಮಡಿಕೇರಿ ಜೈಲಿರುವ ಬಂಧಿಗಳಿಗೆ ನಾಳೆಯಿಂದ ನೇರ ಸಂದರ್ಶನಕ್ಕೆ ಪುನರ್ ಆರಂಭಿಸಲಾಗಿದೆ. ಅವರ ಸಂದರ್ಶನಕ್ಕೆ ಬರುವ ಕುಟುಂಬ ಸದಸ್ಯರು, ಸಂಬಂಧಿಕರು, ಸ್ನೇಹಿತರು, ವಕೀಲರು ದೂರವಾಣಿ ಮೂಲಕ ಸಂಪರ್ಕಿಸಿ ಎಲ್ಲಾ ವಿವರಗಳೊಟ್ಟಿಗೆ ಸಂದರ್ಶನಕ್ಕೆ ನೋಂದಾಯಿಸಿಕೊಂಡು ನಿಗದಿ ಮಾಡಿದ ದಿನ ಮತ್ತೆ ಸಮಯಕ್ಕೆ ಸಂದರ್ಶನಕ್ಕೆ ಬರಬೇಕು. ಈ ಸಂದರ್ಶನಕ್ಕೆ ಬರುವ ಯಾವುದೇ ರೀತಿಯ ಕೋವಿಡ್ ರೋಗ ಲಕ್ಷಣ ಇರಿಕೆ ಆಗದು, ಕಡ್ಡಾಯವಾಗಿ 2 ಡೋಸ್ ಲಸಿಕೆನ ಹಾಕಿಸಿಕೊಂಡಿರಕು, ಲಸಿಕೆ ಪ್ರಮಾಣ ಪತ್ರನ ಹಾಜರುಪಡಿಸಿಕೊಳ್ಳಿ ಜಿಲ್ಲಾ ಕಾರಾಗೃಹ ಅಧೀಕ್ಷಕರು ತಿಳಿಸಲು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ತು 24 ಹೊತ್ತಾರೆ. 11 ಮಧ್ಯಾಹ್ನ 1:30 ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕುಂದುಕೊರತೆ ಏನಾರಿದ್ದರೆ ನಿವೃತ್ತಿಯಾದ ರಾಜ್ಯ ಸರ್ಕಾರಿ ನೌಕರರು ತಮ್ಮ ದೂರುಗಳ ಅರ್ಜಿಗಳನ್ನು ನಾಳೆ ಒಳಗೆ ಜಿಲ್ಲೆಯ ಸಹಾಯಕ ನಿರ್ದೇಶಕರು, ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಇಲಾಖೆ, ಜಿಲ್ಲಾಡಳಿತ ಭವನ ಮಡಿಕೇರಿ ಇಲ್ಲಿಗೆ ಎಲ್ಲಾ ಸರಿಯಾದ ದಾಖಲೆಗಳೊಟ್ಟಿಗೆ ಸಲ್ಲಿಸಿ ಅದಾಲತ್ತಿಗೆ ಭಾಗವಹಿಸಂಗೆ ಸಹಾಯಕ ನಿರ್ದೇಶಕರು ತಿಳಿಸಲು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಹಲ್ಲಿನ ವೈದ್ಯರು ಇರ್ತುಲೆ ತಳಿ ಪ್ರಕಟಣೆ ತಿಳಿಸಲು. ನಾಳೆ ಹೊತ್ತಾರೆ 10 ಬಾಳೆಲೆ ರೈತ ಸಂಪರ್ಕ ಕೇಂದ್ರದಲ್ಲಿ ಮಣ್ಣು ಪರೀಕ್ಷಾ ಅಭಿಯಾನ ಗೋಣಿಕೊಪ್ಪ ಕಾಫಿ ಮಂಡಳಿ ಕಡೆಯಿಂದ ನಡೆದಿದೆ. ಸುತ್ತಮುತ್ತಲಿನ ಕಾಫಿ ಬೆಳೆಗಾರರು ಮಣ್ಣಿನ ಮಾದರಿ ತಂದು ಪರೀಕ್ಷೆ ಮಾಡಿಸಿಕೊಳ್ಳುವಂಗೆ ಕಾಫಿ ಮಂಡಳಿನ ಪ್ರಕಟಣೆ ತಿಳಿಸಲು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾದ ಕೊಡಂದೇರ ಬಾಂಡ್ ಗಣಪತಿ ಅವು ರಾಜ್ಯ ಸರ್ಕಾರ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಅವು ಇಂದು ಮುಖ್ಯಮಂತ್ರಿ ಅವರಿಂದ ಪ್ರಶಸ್ತಿನ ಪಡ್ಕೊಂಡು. ಬೇರೆ ಬೇರೆ ಸೌಲಭ್ಯಗಳನ್ನ ಪಡ್ಕಣಿಕೆ ಸರ್ಕಾರ ನೀಡುವ ಗುರುತಿನ ಚೀಟಿನ ಎಲ್ಲಾ ಅಂಗವಿಕಲರು ಪಡ್ಕೊಳಕು ತಳಿ ಮಡಿಕೇರಿ ವಿಕಲಚೇತನರ ಜಿಲ್ಲಾ ಕಲ್ಯಾಣಾಧಿಕಾರಿಯವರು ತಿಳಿಸಲು. ಅಂಗವಿಕಲರ ಬಗ್ಗೆ ಅನುಕಂಪ ತೋರಿಸಿರ ಸಾಕಾದುಲೆ ಸಾಮಾನ್ಯ ಮಕ್ಕಳಂಗೆ ಬೆಳೆಯುವ ಅವಕಾಶ ಮಾಡಿಕೊಟ್ಟಿದ್ದು ಸಮಾಜದ ಮುಖ್ಯವಾಹಿನಿಗೆ ತರಕು ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲತ್ತುಗಳನ್ನು ಮಕ್ಕಳಿಗೆ ತಲುಪುವಂಗೆ ನೋಡಿಕೊಡಕುತ್ತ ಹೇಳ್ದು. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಕೆಲವೇ ದಿನಗಳಲ್ಲಿ ಉಳಿದಿರುವ ಹಿನ್ನೆಲೆಯಲ್ಲಿ ಪರೀಕ್ಷೆ ಎದುರಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಮನಸ್ಸಲ್ಲಿ ಇರುವಂತಹ ಹೆದರಿಕೆಯನ್ನು ಹೋಗಲಾಡಿಸಿಕೆ ವಿರಾಜಪೇಟೆ ತಾಲೂಕಲ್ಲಿ ಇತ್ತೀಚೆಗೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಂಡಿತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:00. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಏರ್ನೆಕ್ಸ್ಟ್.

2015 ಜನವರಿಯಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿ ಟಿಎಸ್ ಸುಬ್ರಹ್ಮಣ್ಯ ಅವರ ನೇತೃತ್ವದ ಸಮಿತಿ ಹೊಸ ಶಿಕ್ಷಣ ನೀತಿಗೆ ಸಮಾಲೋಚನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾಳೆ ಅಂತ ಕಥೆ ಅಂತೂ ಹೇಳೋದಿಲ್ಲ. ನಿಮಗೂ ಕ್ಲಾಸಿಗೆ ಕೇಣಿ ಬೇಜಾರ ಇರುತ್ತೆ, ನನಗೂ ಹೇಳೋ ಕಡೆ. ನಾವಂತೂ ಹಿಂಗೆ ಕಷ್ಟ ಸುಖ ಮಾತಾಡ್ಕೊಂಡು ನಂಗೆ ಅಂತ ಗೊತ್ತಿತ್ತು ಅದು ನಿಮ್ಮೊಟ್ಟಿಗೆ ಹಂಚ್ಕೊಂಡು ಎಲ್ಲೋ ಹಾಂಗೆ ಹಿಂಗೆ ಕೇಂದ್ರದೆಲ್ಲ ಹೇಳ್ತೇವೆ. ಅಂದರೆ ಹಳೆ ಶಿಕ್ಷಣ ನೀತಿ ಅಂದರೆ